ಬಂದು ಬಲ್ಲ ಜಾಣರು ಎಲ್ಲಿ ನೋಡಿದರಲ್ಲಿ ತಾನಿಲ್ಲ ದಿಲ್ಲವೆಂದು ಬಲ್ಲ ಜಾಣರು ಎಲ್ಲಿ ನೋಡಿದರ್ ಅಲ್ಲಿ ತಾನಿಲ್ಲ ದಿಲ್ಲವೆಂದು ಬಲ್ಲ ಜಾಣರು ಎಲ್ಲಿ ನೋಡಿದರಲ್ಲಿ ತಾನಿಲ್ಲ ದಿಲ್ಲವೆಂದು ಬಲ್ಲ ಜಾಣರು ಚರುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ನಂದ ಗೋಪನ ಮಂದಿರಂಗಳ ಸಂದುಗೊಂದಿನ ನಂದ ಗೋಪನ ಮಂದಿರಂಗಳ ಸಂದುಗೊಂದಿನ ಚಂದ ಚಂದದ ಗೋಪಾಲರ ಬೃಂದ ಬೃಂದದಲ್ಲಿ ಚಂದ ಚಂದದ ಗೋಪಾಲರ ಬೃಂದ ಬೃಂದದರಿ ಸುಂದರಾಗದ ಸುಂದರಿಯರ ಹಿಂದು ಮುಂದಿನಲಿ ಅಂದದಾಗಳ ಕಂದ ಗರುಗಳ ಮಂದೆ ಮಂದಯರಿ ಪಿಳ್ಳಂಗೋವಿಯ ಚರುವ ಕೃಷ್ಣನ ಎಲ್ಲಿ ನೋಡಿದಿರಿ ಶ್ರೀ ಗುರುಕ್ತ ಸದಾ ಸುಮಂಗಳ ಯೋಗ ಯೋಗದಲ್ಲಿ ಆಗಮಾತ ದೊಳಗೆ ಮಾಡುವ ಯಾಗ ಯಾಗದಲ್ಲಿ ಶ್ರೀಗೆ ಭಾಗ್ಯನಾಗಿ ವರ್ತಿಪ ಭೋಗ ಭೋಗದಲ್ಲಿ ಭಾಗವತರು ಸದಾ ಭಾಗಿ ಪಾಡುವ ರಾಗ ರಾಗದಲ್ಲಿ ಪಿಳ್ಳಂಗೋವಿಯ ಚಲುವ ಕೃಷ್ಣನ ಎಲ್ಲಿಗೆ ನೋಡಿದಿರಿ ಈಚರಾಚರದೊಳಗೆ ಜನಗಳ ಆಸೆ ಈಸೆಯಲಿ ಕೇಸರೇಂದ್ರನ ಸುತನ ರಥದ ಚೌಕ ಪೀಠದಲ್ಲಿ ನಾಚತೆ ಮಾಧವ ಎಂಬ ಭಕ್ತರ ವಾಚಕಂಗಳಲಿ ವೀಸುಕೊಂಡದ ಪುರಂದರ ವಿಠಲನ ಲೋಚನ ಗ್ರದಲಿ ಬೀಸುಕೊಂಡದ ಪುರಂದರ ವಿಠಲನ ಲೋಚನ ಗ್ರದಲಿ ಪಿಳ್ಳಂಗೋವಿಯ ಚಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ.